ಇಂದು ರಸ್ತೆಯ ಬದಿ, ಸುಂದರ ಪ್ರವಾಸಿ ತಾಣಗಳು, ಸಮುದ್ರ ತೀರ, ಈ ಎಲ್ಲ ಸ್ಥಳಗಳು ವಿಕೃತ ರೂಪದಲ್ಲಿ ಕಾಣಲು ಅಲ್ಲಿ ಬಳಸಿ ಎಸೆದ ಪ್ಲಾಸ್ಟಿಕ್ಗಳೇ ಕಾರಣವಾಗಿವೆ. ನಗರ ಜೀವನದ ಭಯಾನಕತೆಯ ಒಂದು ಮುಖವಾಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಇಂದು ಕಾಣುತ್ತಿವೆ. ಆದ್ದರಿಂದ ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಿ ಈ ಜಗತ್ತನ್ನು ಇನ್ನೂ ಸುಂದರಗೊಳಿಸೋಣ. ಏ ಮಲ್ಲವ್ವ, ಎಷ್ಟು ಸತ್ ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ? ಏ ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ. ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ? ಏ ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ್ಣ? ಅದು ಏನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗೆ ಮುಂಜಾನೆಕ ಒಂದಿಷ್ಟು ತರಕಾರಿ ಕಟ್ ಮಾಡಿದ್ದೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ದೆ. ಸಾಕು, ಪಟ್ಟಿ ಭಾಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತೆ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕುನ್ಗುನ್ಯಾ, ಇಂಥವು ಬರಕ್ಕಿವೆ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು. ಅದೇನು ಕೊಳತ್ ಹೋಗುತ್ತಲ್ಲ, ಅದೇನಾಗಂಗಿಲ್ಲ. ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ. ಈಗ ಎಲ್ಲಿ ಹಾಕ್ಬೇಕ್ ನಾ ಕಸನ? ಗಾಡಿ ಬರ್ತೈತಿ ಅವಾಗ ಹಾಕು. ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದೆ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ? ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ. ದೇಹಚು, ಓಹೋ, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು. ಅಯ್ಯೋ ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ, ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ. ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ಕಂಡ ಕಂಡಲ್ಲಿ ಉಗುಳಬೇಡಿ, ಕಸ ಹಾಕದಿರಿ. ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಸುಖಮಯ ಬದುಕಿಗಾಗಿ. ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ. ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಹಾಳಾದ ಕೆಮ್ಮು. ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ, ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತೀನಿ? ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮು ಹೋಯಕ್ಕೇ ಇಲ್ಲ ಅಂತದೆ. ಕೆಮ್ಮು? ಏನು ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ, ಎಷ್ಟು ಜನ ಮಕ್ಕಳು ನಿಮಗೆ? ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ. ಅದಕ್ಕೆ ಅರ್ಧ ಹೊರೆ ಅಂತಂದರೆ ವರೆನೂ ಒಂಥರ ಹೊರೆನೇ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು? ಏ ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ. ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ? ಏ ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕೊ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ. ಮಧ್ಯಾಹ್ನ ಉಣ್ಣಕ್ಕೆ ಬತ್ತೀಯ ತಾನೆ? ಏ ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಆಮೇಲೆ ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ. ಹಾಂ, ಸಂಜೆ ಮನೆಗೆ ಹೋಗ್ತೀಯ? ಮನೆಗೆ ಹೋದ್ಮೇಲೆ ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್. ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯ, ಅವಳೇನು ಮಾಡ್ತಾಳೆ ಅಂತೀನಿ? ಅವಳು ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ. ಓಹ್, ಅಂದರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನು ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೇ ಏನಾದರೂ ಮುಗಿಸ್ಕೊ ಬಂದ್ಬಿಡ್ತೀನಿ? ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ. ಆಯಿತು, ನೀನು ಮನೆ ಕಂಬಿಟ್ಟೆ, ಅವಳು ಊಟ ಗಿಟ್ಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ? ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ. ಅಂದರೆ ನೀನು ಹಾಕ್ಲೇ ಹೇಳಿದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ? ಹ್ಞೂ ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ. ಹಂಗಾದ್ರೆ ನಿನ್ನ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ? ಹ್ಞೂ. ಮತ್ತೆ ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದ ಸಂದರ್ಶನ ಚಿಟ್ಟೆ ಗುಲಾಬಿ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಕಲಿಕೇರಿ ಗ್ರಾಮದ ವೀರಭದ್ರಪ್ಪ ಕಲಿಕೇರಿಯವರೊಂದಿಗಿದೆ. ಬನ್ನಿ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ರೈತರು ವೀರಭದ್ರಪ್ಪ ಕಲ್ಕೇರಿ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಲ್ಕೇರಿ ಗ್ರಾಮದ ವೀರಭದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷ ಏನು ಅಂದರೆ, ಇವರು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಲಾಭದಾಯಕವಾಗಿರ್ತಕ್ಕಂಥ ಹೂವಿನ ಬೆಳೆಗಾರರು ಇವರು. ಹಾಗಾಗಿ ಈ ಹೂವಿನ ಬೆಳೆ ಇವರ ಜೀವನಕ್ಕೆ ಹೇಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಿಕೊಟ್ಟಿದೆ, ಅದರ ಅನುಭವಗಳನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ವೀರಭದ್ರಪ್ಪರೇ. ನಮಸ್ಕಾರ ಸರ್. ವೀರಭದ್ರಪ್ಪರೇ, ಯಾವ್ಯಾವ ಥರದ ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನೀವು? ನಾವು ಚಿಟ್ಟಿ ಗುಲಾಬಿ ಬೆಳಿತೀವಿ ಸರ್. ಆಮೇಲೆ ನಾವು ಚೆಂಡೂನು ಬೆಳಿತೀವಿ ಸರ್. ನಾವು ಜಾಸ್ತಿ ಚಿಟ್ಟಿ ಗುಲಾಬಿನ ಜಾಸ್ತಿ ಬೆಳೆಯೋ ಸರ್. ಆಲ್ರೆಡಿ ನಾವು ಒಂದು 4-5 ವರ್ಷದಿಂದ ಚಿಟ್ಟಿ ಗುಲಾಬಿ ಬೆಳಿತೀವಿ. ಹೌದಾ? ಈ ಹೂವಿನ ಬೆಳೆ ಬೆಳಿಬೇಕು ಅಂತೇಳಿ ಯಾವಾಗ ನಿರ್ಧಾರ ಮಾಡಿದ್ರಿ? ಯಾಕೆ ನಿರ್ಧಾರ ಮಾಡಿದ್ರಿ? ನಮ್ಮ ತೋಟದಲ್ಲಿ ಪಕ್ಕದಾಗ ಒಬ್ರು ಹಾಕೊಂಡಿದ್ರು ಸರ್. ಅವ್ರು ನೋಡಿ ನಾವು ಕಲ್ತು ಸರ್. ಕೇಳ್ಕೊಂತ ಹೋದಾಗೆಲ್ಲ ತಮಿಳ್ನಾಡು ಅಗಿ ಸಿಗುತ್ತೆ ಅಂದ್ರ. ಅಲ್ಲಿ ಹೋಗಿ ನಾವು ಅಗಿ ತಗೊಂಡಿವಿ ಸರ್. ತಮಿಳ್ನಾಡು ಹೋಗಿ ಸರ್. ನೀವೇ ಹೋಗಿದ್ರಿ? ನಾವು ಹೋಗಿ. ಯಾವಾಗ? ನಾವು ಸುಮಾರು 4 ವರ್ಷ ಹಿಂದೆ ಸರ್. ಹಿಂದೆ? ಫಸ್ಟ್ ಬಸ್ಗೆ ಹೋಗಿದ್ದೀನಿ ಸರ್. ನಾವಲ್ಲಿ ನೋಡಿದ್ದೀನಿ ಸರ್, ಎಲ್ಲ ಅಗಿ ಹೆಂಗ ಏನು ಏನ್ ರೇಟು ಎಲ್ಲ ತಿಳ್ಕೊಂಡೆ. ಯಾ ಬೆಳೆ ಹೆಂಗ್ ಬೆಳಿದೈತಿ, ಆ ಮೆರೆ ಬಿಲ್ ಬೆಳಿಬೇಕು ಎಲ್ಲ. ತಮಿಳ್ನಾಡಲ್ಲಿ? ಎಲ್ಲಿ? ತಮಿಳ್ನಾಡಲ್ಲಿ ಸರ್. ಊರ ಹೆಸರು ಗೊತ್ತಾಗ್ತಾಯಿಲ್ಲ ಸರ್. ನಮ್ಮ ಕರ್ನಾಟಕ ಬಾಂಡ್ರಿ ತಡದಿಂದ ಒಂದು 30 ಕಿಲೋಮೀಟರ್ ಹೋಗ್ಬೋದು ಸರ್ ಅಷ್ಟೇ. ಅಲ್ಲಿ ಹೋದ್ರೆ ಅವರು ಇದು ಮಾಡಿ ನಮ್ಗೆ ಕೊಟ್ರು ಸರ್. ಅಲ್ಲಿ ಅಗಿ ನೋಡಿದ್ವಿ, ಹೆಂಗ ಅನಿಸ್ತು ಅಂದ್ರೆ ಸರ್, ಅಗಿ ನಮ್ಮ ಮೆರೆ ಬಿಲ್ ಯಾವುದು, ರೂಬಿ ಯಾವುದು, ಅದ್ರಾಗ ವೆರೈಟಿ ಗೊತ್ತಾಗ್ಲಿಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ನಮಗೆ. ನಾವು ಯಾವ ಹೂವಿಂದ? ಚಿಟ್ಟಿ ಗುಲಾಬಿ. ಅದ್ರಾಗೆ ಬೇರೆ ಬೇರೆ ತಳಿ ಎರಡು ತಳಿ ಅದಾವ ಸರ್. ರೂಬಿ ಅಂತ ಬರ್ತದೆ, ಮೆರೆ ಬಿಲ್ ಅಂತ ಬರ್ತದೆ. ನಾವು ಮೆರೆ ಬಿಲ್ ತಗೋಬೇಕು, ರೂಬಿ ತಗೋಬೇಕು ಅಂತ ಅನುಭವ ಇಲ್ಲ ಸರ್. ನಾವು ಅಲ್ಲಿಗೆ ಹೋದ್ಮೇಲೆ ಅದು ಇಲ್ಲ, ಮೆರೆ ಬಿಲ್ ತಗೊಂಡ್ರೆ ಚೆನ್ನಾಗಿರ್ತೈತಿ, ಮೆರೆ ಬಿಲ್ ತಗೊಳ್ರಿ ಅಂದ್ರು. ಮಾರ್ಕೆಟ್ಗೆ ಹೋಗೋದ ಮೆರೆ ಬಿಲ್ ಸರ್ ಭಾಳ. ಹೌದಾ? ಹಂಗಾಗಿ ನಾವು ಮಾರ್ಕೆಟ್ಗೆ ಹೋಗೋದ್ ನೋಡಿ ಕೊಟ್ಬಿಡ್ರಿ ಅಂತಂದು. ಆಮೇಲೆ ಡತ್ ರೋಜ್ ಅಂತೇಳಿ ದೊಡ್ಡ ರೋಜನು ತಗೊಂಡಿವಿ ಸರ್. ಒಂದ್ 1,000 ನಾಟಿ ಅವ್ನು ತಗೊಂಡಿವಿ ಸರ್. 1,000 ಅಗಿ ಚಿಟ್ಟಿ ಗುಲಾಬಿ ಹೂ ಎಷ್ಟು ತಗೊಂಡ್ರಿ? ಅವ್ದನ್ನ 3,000 ತಗೊಂಡಿವಿ. ಹೌದಾ? ಎದ್ರಾಗ ತಗೊಂಡ್ರಿ ಅವ್ನು? ಅವ್ನ ಏನ್ ಮಾಡಿದ್ವಿ ಸರ್, ಇಲ್ಲಿಂದ ಒಂದು ಟಾಟಾ ಏಸಿಯಕ್ಕಿಂತ ದೊಡ್ಡದು ಬರ್ತಾರ, ಅದನ್ನ ಟಾಟಾ ಏಸಿನ ಅಲ್ಲಿ ಕರ್ಸ್ಕೊಂಡಿವಿ ಸರ್. ಅವ್ರಿಗೆ ಅವಾಗ 12,000 ರೂಪಾಯಿ ಕೊಟ್ಟಿವಿ ಸರ್, ಇಲ್ಲಿಂದ ಅಲ್ಲಿ ಬರಾಕ. ಆಮೇಲೆ ಸಸಿ ಹೆಂಗ್ ಇಟ್ಕೋಬೇಕಂತ ಗೊತ್ತಾಗ್ಲಿಲ್ಲ ಸರ್. ಹಂಗ ಅದ್ರ ಮೇಲೆ ಒಂದ್ರ ಮೇಲೆ ಇಟ್ಕೊಂಡ್ ಬಂದಿವ್ರಿ. ನೆಕ್ಸ್ಟ್ ಇನ್ನೊಂದ್ ಟೈಮ್ ಹೋದಾಗ ನಾವು ಟ್ರೈ ಮಾಡಿದೀವಿ ಸರ್. ಒಳ್ಳೆ ತಮಟಿ ಬಾಕ್ಸ್ ತುಂಬ್ತೀವಲ್ಲ ಆತರ ಅದ್ರಾಗ ಪ್ಯಾಕಿಂಗ್ ಮಾಡ್ಕೊಂಡು ಟ್ರೈನ್ ಎತ್ತಿಟ್ಕೊಂಡ್ ಬರಾಕ. ಮೊದ್ಲೇನು ಲಾಸ್ ಆಯ್ತಾ? ಫಸ್ಟ್ಗೆ ಒಂದಿಷ್ಟು ನಾಟಿ ಹೋಗ್ಬೇಕು. ಅವ್ರು ಸ್ವಲ್ಪ ಕ್ರಾಸಿಂಗ್ ಮಾಡಿರ್ತಾರೆ ಸರ್, ಒಂದೇ ತೋಟ ಇರ್ತವ್ರಿ. ಅಷ್ಟೊಳಗೆ ಅದಕ್ಕೆ ಕ್ರಾಸಿಂಗ್ ಮಾಡಿ ಅವರು ಒಂದು ವೆರೈಟಿ ಹಾಕಿರ್ತಾರೆ ಸರ್. ಅದು ಬಿಚ್ಚಿತ್ತಂದ್ರೆ ಅದು ಕಸಿ ಕಟ್ಟಿರ್ತಾರಲ್ರಿ, ಆ ಕಸಿ ಬಿಚ್ಚಿತ್ತಂದ್ರೆ ಆಗಿ ಬರಂಗಿಲ್ಲ ಸರ್, ಮುಗ್ದ ಹೊತ್ತು. ಅದು ಅದ್ರ ಕಟ್ಟಿಗೆದ್ದು ಬರ್ತಲ್ರಿ, ಅದು ಹೂ ಬಿಡಲ್ಲ ಸರ್. ಆ ಚಿಗರೆ ಬೇರೆ, ಇದು ಕ್ರಾಸಿಂಗ್ ಮರ ಚಿಗರ ಬೇರೆ. ಹಂಗಾಗಿ ನಮ್ಗೆ ತಿಳುವಳಿಕೆ ಆಗ್ಲಿಲ್ಲರಿ ಫಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಹಿಂಗೆ ನಾವು ಇದನ್ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ಆ ಟ್ರೈ ತುಂಬಿಸ್ಕೊಂಡು ಒಂದು ಟ್ರೈಗೆ 750 500 ಸಣ್ಣ ಬ್ಯಾಗ್ ತೊಗೊಂಡ್ರೆ 500 ಕೊಡ್ತಿದ್ವಿ, ದೊಡ್ಡ ಬ್ಯಾಗ್ ತೊಗೊಂಡ್ರೆ 700 ಕೊಡ್ತಿದ್ವಿ ರೀ. ಎಷ್ಟು ಎಕರೆಗೆ ತೊಂದ್ರೆ? ನಾನು 1 ಎಕರೆಗೆ ಮಾಡೀನಿ ಸರ್. ಎಷ್ಟಾಗಿ ಬೇಕಾಯ್ತು? ಅದು ನಮ್ಗೆ 4.5 ಸಾವಿರ ಆಗಿ ಹೋಗುತ್ತೆ ಸರ್ ಟೋಟಲ್. ಒಂದು ಎಕರೆ ನಾವು ಸಾಲ 10 ಮಾಡ್ಕೊಂಡಿದ್ವಿ ಸರ್, 4 ಫುಟ್ ಮಾಡಿದ್ವಿ. ಮತ್ತೆ ಒಳ್ಳೆ 2 ಎಕರೆ ಮಾಡಿದ್ವಿ ಸರ್. ಅದು ಒಂದು 1 ಎಕರೆ ಮುಗಿದ್ಮೇಲೆ ಸರ್ 4.5 ಸಾವಿರದ್ದು ಮತ್ತೆ 6,000 ಆಗಿ ತೊಗೊಂಬಂದು ಸರ್ ನೆಕ್ಸ್ಟ್ ಅವ್ರು. ಅದು 4 ವರ್ಷಕ್ಕೆ ಆಗಲೇ 7 ಕಡಿಮೆ ಆದ್ರೆ ಒಳ್ಳೆ ಲಾಭ ಕೊಡ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದ್ರೆ? ಕಂಟಿನ್ಯೂ ಮಾಡಿದ್ ಸರ್, ಮತ್ತೆ ಒಂದು 2 ಎಕರೆ ಮಾಡ್ಕೊಂಡು ಸರ್. ಅದು ಈಗ 1 ವರ್ಷ ಆಯ್ತು ರೀ ಸರ್. ಗಿಡ ವರ್ಷ ವರ್ಷ ಆಗಿ ಅಲ್ಲಿಂದ ತರಬೇಕಾ? ವರ್ಷ ಏನಿಲ್ಲ ಸರ್, ಒಂದ್ಸತಿ ಹಚ್ಚಿ 4-5 ವರ್ಷ ಬರ್ತದೆ. 4-5 ವರ್ಷದವರೆಗೆ ಬರ್ತದೆ ಅದು. ಅಂದ್ರೆ 4-5 ವರ್ಷ ಆದ್ಮೇಲೆ ಅದರ ಕಮ್ಮಿ ಆಗ್ಬಿಡ್ತದ? ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಸರ್. ಅದನ್ನು ಕಂಪ್ಲೀಟ್ ನೀವು ನಾಶ ಮಾಡ್ತೀರಾ? ಕೂರೆ ಕೆಡಿಸ್ಬಿಡ್ತೀರಿ? ಕೆಡಿಸ್ಬಿಡ್ತೀವಿ ಸರ್. ಓಹೋ, ಒಂದು ಸಲ ತಂದ್ರೆ 4-5 ವರ್ಷ ನಿಮಗೆ ಚಿಟ್ಟಿ ಹೂ ಬೆಳೆ ಬರ್ತಾನೆ ಇರ್ತದೆ. ಈಗ ಅಗಿ ತಂದ ಮೇಲೆ ನಾಟಿ ಮಾಡುವ ಕ್ರಮಗಳು ಏನೇನು, ಯಾವ ರೀತಿ ಮಾಡ್ತಾ ಇದ್ರಿ? ನಾವು ಸರ್ ಫಸ್ಟ್ ನಾವು ಹಂಗೆ ಅನುಭವ ಅಲ್ಲಿ ಇಲ್ಲಿ ನೋಡ್ಕೊಂಡು ಯೂಟ್ಯೂಬ್ನಾಗ ಅವ್ರು ನೋಡ್ಕೊಂತ ಇದು ಮಾಡಿದ್ವಲ್ಲ ಸರ್. ಫಸ್ಟ್ ನಾವು ಒಂದು ಸಲ ಫಸ್ಟ್ ನೆಗ್ಲಿ ಹೊಡಿಸಿದ್ವಿ ಸರ್. ಭೂಮಿ ನೆಗ್ಲಿ ಹೊಡೆದ್ವಿ. ನೆಗ್ಲಿ ಹೊಡೆದು ಅದನ್ನು ರೂಟ್ರ್ ಹಾಕಿ ಮೆದು ಮಡ್ಕೊಂಡ್ವಿ ಸರ್. ಮೆದು ಮಡ್ಕೊಂಡು ಆಮೇಲೆ ಅದನ್ನು ಸಾಲ ಹರಿ ಬಿಡ್ಸ್ಕೊಂಡಿದ್ವಿ ಸರ್. ಮಡಿಕೆಲೆ ಹರಿ ಹೊಡ್ಸಿದ್ವಿ. ನನಗೆ ಸಾಲು ಟು ಸಾಲು ಡ್ರಿಪ್ ಅಲ್ರಿ ನಮ್ದು ಇರೋದು ಸಣ್ಣ ನೀರು ಸರ್. ಪೂರ್ತಿ ಒಂದು ಅರ್ಧ ಇಂಚ ನೀರು ಒಂದೇ ನಳ ಹೊಡಿತೀವಿ ಸರ್. ಅಂದ್ರಾಗ ನಾವು ಒಂದು ಮಡಿಕೆ ಸಾಲು ಮಾಡ್ಸಿದ್ವಿ ಸರ್. ಮಡಿಕೆ ಸಾಲು ಮಾಡಿಸಿ ಅದ್ರಾಗ ನಾಟಿ ನಾವು ಒಂದೂವರೆ ಫುಟ್ಲಿಂದ 2 ಫುಟ್ ಒಳಗೆ ಗಿಡ ಅಂತರ ಹಚ್ಕೊಂತ ಹೋದಿವಿ ಸರ್. ಹಚ್ಕೊಂತ ಅದು ಮುಚ್ಕೊಂತ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿದ್ವಿ ಸರ್. ಅಷ್ಟು ಒಂದು ಪುಟ್ಟಿ ಅಷ್ಟು ಭಾಳ ಹಾಕ್ಲಿಲ್ಲ ರೀ. ಕೆಳಗೆ ಹಾಕಿ ಅದ್ರ ಮೇಲೆ ಆಗಿ ಹಚ್ಕೊಂತ ಹಚ್ಕೊಂತ ಹಚ್ಕೊಂತ ಹೋದಿವಿ. ಅವು ಒಂದೂವರೆಲಿಂದ 2 ಫುಟಿಗೆ ಒಂದಾಗಿ ಹೆಚ್ಚಿದ್ವಿ ಸರ್. ಅದು ಮಿನಿಮಮ್ ಒಂದು 3-3.5 ತಿಂಗಳಿಂದ ಹೂವು ಸ್ಟಾರ್ಟ್ ಆಗ್ತದೆ ಸರ್. ಬರಕ್ಕೆ 3 ತಿಂಗಳಿಗೆಲ್ಲ ಶುರುವಾಗ್ಬಿಡುತ್ತೆ. ಸಣ್ಣ ಬರ್ತಿರತ್ತೆ ಸರ್. ಎಣ್ಣೆ ಸ್ವಲ್ಪ ಗೊಬ್ಬರಕ್ಕೆ ನಮ್ಮ ಕಳೆವು ನಮ್ಮ ಖರ್ಚುಗಳೆಲ್ಲ ಅದ್ರ ಮೇಲೆ ಜೀವನ. ಈಗ ನಾಟಿ ಮಾಡಿದ್ಮೇಲೆ ಅದಕ್ಕೆಲ್ಲ ಸಸಿ ಚೆನ್ನಾಗಿ ಬೆಳಿಬೇಕು ಅಂದರೆ ಏನೇನು ಗೊಬ್ಬರಗಳನ್ನು ಕೊಡ್ತಾ ಇದ್ರಿ ಹೇಗೆ? ನಾವು ಸರ್ ಒಂದು 3 ತಿಂಗಳ ಯಾವ ಗೊಬ್ಬರನೂ ಕೊಡಲಿಲ್ಲ ಸರ್. ನಾವು ಏನೋ ಎಂತಂತೇಳಿ ಸುಮ್ಮನೆ ಆಗ್ಬಿಟ್ಟಿವಿ ಸರ್. ಆಮೇಲೆ ನಾವು 3 ತಿಂಗಳ ಆದಮೇಲೆ ಸರ್ ಡಿ ಎ ಪಿ ಕೊಟ್ಟಿವಿ. ಫಸ್ಟ್ ಟೈಮ್ ಒಂದು 50 ಗ್ರಾಮ್ನಷ್ಟಕ್ಕಿಂತ ಕಡಿಮೆ ಕೊಟ್ಟಿವಿ ಸರ್. ಭಾಳ ಕೊಡ್ಲಿಲ್ಲ ಸರ್ ಒಂದು ಗಿಡಕ್ಕೆ. ಒಂದು ಗಿಡಕ್ಕೆ ಸರ್ ಒಂದು ವರ್ಷ ಆದ್ಮೇಲೆ ಸರ್ 100 ಗ್ರಾಮ್ ಹಾಕಿದ್ರು ಕಡಿಮೆ ಸರ್. 150 ಗ್ರಾಮ್ 200 ಗ್ರಾಮ್ ಹಾಕಿದ್ರು ಗಿಡ ರಚನೆ ಬರಾಕತ್ತಿವಿ ಸರ್. ಆವಾಗ ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಹಾಕಿಂತ ಹೋದಿವಿ ಸರ್. ಆಮೇಲೆ ವರ್ಷ ಆದಾಗೆಲ್ಲ 150 ಗ್ರಾಮ್ 100 ಗ್ರಾಮ್ ಹಿಂಗೆ ಕೊಡಾಕತ್ತಿವಿ ಸರ್. ವೀರಭದ್ರಪ್ಪ ಏನು ಓದಿರಿ ನೀವು? ನಾನು 4ನೇ ಕ್ಲಾಸ್ ಕಲ್ತೀನಿ ಸರ್. ಜಾಸ್ತಿ ಓದಲಿಲ್ಲ? ಇಲ್ಲ ಸರ್. ಯಾಕೆ? ಇಲ್ಲ ಸರ್ ನಮ್ಮ ಮನೆಯಲ್ಲಿ ಓದಂದ್ರೆ ನನಗೆ ಓದಕ್ಕೆ ಆಗಲಿಲ್ಲ ಸರ್. ಆಮೇಲೆ ದನಕರ ಹೊಲ ಇದ್ವಲ್ಲ ರೀ, ಅಷ್ಟು ಮಾಡ್ಕೊಂಡು ಹೋಗಕ್ಕೆ ನಾನು ಒಬ್ಬ ಯಾಕೆ ಮಾಡ್ಬೇಕು ಅನಿಸ್ತೆ ಬಿಟ್ಬಿಟ್ಟೆ ಸರ್. ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರ? ಮೊದಲು ಮಾಡ್ತಿದ್ದಾರೆ ಸರ್. ಆಮೇಲೆ ನಮ್ಮ ತಂದೆಯವರು ಇದು ನಮ್ಮ ಕಾಯ್ಕೆ ಮಾಡ್ತಿದ್ರು ಸರ್. ನಿಮ್ಮ ಕಾಯ್ಕೆ ಸಿದ್ರಾಟ ಸರ್. ಯಾವ್ದು ಕಾಯ್ಕೆ? ಸಿದ್ರಾಟ. ಸಿದ್ರಾಟ? ಓ, ಸುಡ್ಗಾಡ್ ಸಿದ್ರು. ಕಾಡ್ಸಿದ್ರು, ಸುಡ್ಗಾಡ್ಸಿದ್ರು. ಓಹೋ, ಅವ್ರು ಕಾಯ್ಕೆ ಮಾಡ್ಕೊಂತ ಅದಾರ ಸರ್. ಅವಾಗೆಲ್ಲ ಹೊರಭೂಮಿ ಸರ್. ಏನ ಚಜ್ಜಿ ಅಷ್ಟ ಬೆಳೆದೆ ತೊಗರಿ ಇಂಥವ್ ಹಾಕೊಂಡು ಹೋಗ್ಬಿಡ್ತಿದ್ರು ಸರ್. ಇನ್ ನಮ್ಮ ಸ್ವಲ್ಪ ನಾವು ಬೋರ್ ಹಾಕ್ಸ್ಕೊಂಡು ಹೊಲದಲ್ಲಿ ನಾವೆಲ್ಲ ಸ್ಕೂಲ್ ಬಿಟ್ಬಿಟ್ಟಿವಿ ಸರ್. ಹೋಗ್ಲಿಲ್ಲ ನಾನು. ಅವಾಗಲಿಂದ ಸ್ವಲ್ಪ ಬೋರ್ ಹಾಕ್ಸ್ಕೊಂಡು ಇದ್ದಿದ್ದ ನೀರಿನಲ್ಲೇ ಇಂಥವೆಲ್ಲ ಬೆಳೆಗಳು ಮಾಡ್ಕೊಂತ ಲಿಂಬು ಮಾಡ್ಕೊಂತ ಅಂತ ಇದು ಮಾಡ್ಕೊಂತ ಬಂದ ಸರ್. ನಿಮ್ಮ ತಂದೆಯವ್ರ ಕಾಯಕ ಮುಂದುವರೆದಿದೆಯಾ? ಹ್ಞೂ ಸರ್, ಈಗಲೂ ನಮ್ಮ ತಂದೆಯವ್ರ ಅವರೆಲ್ಲ ಕೊಟ್ಟಿದ್ದೆ ನಾವು ಇವತ್ತು ತಂದೆ ಊಟ ಮಾಡ್ತೀವಿ ಸರ್. ಎಲ್ಲೆಲ್ಲ ಹೋಗ್ತಾರೆ ಹಳ್ಳಿಗಳಿಗೆ? ಅವರು ಲಕ್ಕೊಂಡು ಹೋಗ್ತಾರೆ, ಬಿಜಾಪುರ ಸೈಡ್ ಹೋಗ್ತಾರೆ ಸರ್, ಗದಗ ಸೈಡ್ ಹೋಗ್ತಾರೆ, ಇಲ್ಲೆಲ್ಲ ರ್ಯಾವಣಿಕಿ ಅವೆಲ್ಲ. ಒಪ್ಪರಿಗೆ ಈಗೂ ರಾಮಾಯಣ ಬಂದಿಲ್ಲ ಅಂತ ಕೇಳ್ತಾರೆ ಸರ್. ಅಲ್ಲೆಲ್ಲ ಅವ್ರು ಫೋನ್ ತಗೊಂಡು ಫೋನ್ ಮಾಡಿರ್ತಾರೆ ಸರ್. ಅಪ್ಪರ್ ಬಂದಾರಪ್ಪ, ಅಜ್ಜಾರ್ ಬಂದಾರೇನ್ರಿ ಅಂತ ಕೇಳ್ತಾರೆ ಸರ್. ಅಪ್ಪರ್ ಅಷ್ಟು ಹಳ್ಳಿಗಳೆಲ್ಲ ಸರ್ ಬಹಳ ಪರಿಚಯ ಸರ್. ಅವ್ರು ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರೆಲ್ಲ ಕಾಯ್ಕೆ ಮಾಡ್ತಾರೆ ಸರ್. ಮನೆ ಮನೆ ಭಿಕ್ಷೆ ಬಿಡ್ತಾರ. ಅವ್ರಿಗೆ ಏನ್ ಬೇಕಾಗ್ಲೇ ಅವ್ರು ಈ ಮನೆಗೆ ಹೋದ್ರೆ ಅವ್ರು ಇಂತಾರ ಅದಾರ ಅಂತ ಗೊತ್ತಿರ್ತಾರ. ಅವ್ರು ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾರೆ. ಅಕ್ಕಿ, ಜೋಳ, ಮಡಿಕೆ ಕಾಳು ಏನ್ ಇರ್ತಾರ, ಅವ್ರು ಏನ್ ಬೆಳೆಗಳು ಬೆಳೆದಿರ್ತಾರ ನಮ್ಮ ರೈತರ ಅಲ್ಲಿ ಯಾರು ಇಲ್ಲ ಸರ್. ಅದು ಅಷ್ಟು ಕೊಟ್ಟಿದ್ದ ನಮ್ಗೆಲ್ಲ ಮನೆಗೆ ತಂದ್ರೆ ಸರ್. ನಮ್ದು ದೊಡ್ಡ ಕುಟುಂಬ ರೀ, 4 ಮಂದಿ ಅಣ್ಣ ತಮ್ಮಳು, ಒಂದು 5 ಅಕ್ಕಂಗಿಯರು, ಅಷ್ಟು ಸಂಸಾರ ಅವ್ರು ತಂದಾಕ್ಮೇಲೆ ನಾವು ಊಟ ಮಾಡೋದು. ನಿಮ್ಮ ತಂದೆಯವರ ಕಾಯಕ ಮುಂದಿನ ತಲೆಮಾರಿಗೆ ಬರ್ತಿದ್ಯಾ? ಇಲ್ಲ ಸರ್, ಅವ್ರಿಗೆ ಲಾಸ್ಟ್ ಆಗತ್ತೆ ಸರ್. ನಾವೆಲ್ಲ ಯಾರು ಕಲ್ತಿಲ್ಲ ಸರ್. ಅಲ್ಲ ಅಂದ್ರೆ ಕಾಡಿಸಿದ್ರು ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡುದು ಮಾಡ್ತಾರೆ? ಈಗಲೂ ಮಾಡ್ತಾರೆ ಸರ್. ಇಲ್ಲಿ ಸುತ್ತಮುತ್ತು ಹಳ್ಳಿ ಹಂಚ್ಕೊಂಡಿರ್ತಾರೆ ಸರ್. ನಿನ್ಗೂ ಇಷ್ಟು ಹಳ್ಳಿ, ನಮಗೂ ಇಷ್ಟು ಹಳ್ಳಿ ಅಂತೇಳಿ ಹಂಚ್ಕೊಂಡಿರ್ತಾರೆ ಸರ್. ನಮ್ಮ ಸಮಾಜದವ್ರು ಸರ್ ಆ ಹಳ್ಳಿಗೆ ಅವರು ಬರಲ್ಲ, ಇವರು ಹೋಗಲ್ಲ ಸರ್. ಹಂಗೆ ಅವರು ನಮ್ಮ ಹಳ್ಳಿಗೆ ನೀವು ಬರಬಾರ್ದು, ನಿನ್ನ ಹಳ್ಳಿಗೆ ನಾವು ಬರಲ್ಲ. ಆಮೇಲೆ ಹೋದ್ರು ಅಲ್ಲಿ ಜನ ಆಗಲೇ ಹೇಳ್ತಿರ್ತಾರೆ, ಅಜ್ಜ ನಿನ್ಗೆ ಯಾರೋ ಬೇರೆದವ್ರು ಬಂದಿದ್ರಲ್ಲ, ನೀನ್ ಯಾಕೆ ಬಂದಿಲ್ಲ ಅಂತ ಹಿಂಗ್ನೂ ಕೇಳ್ತಾರೆ. ಇಂಥವ್ರು ಬಂದಿದ್ರು ಅಂತ ತಿಳಿಸ್ತಾರೆ ಸರ್ ಅವ್ರಿಗೆ. ಈಗ ನೀವು ಕೃಷಿ ಮಾಡ್ಕೊಂತ ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇದ್ದೀರಿ. ಹೌದು ಸರ್. ಈ ಹೂವಿನ ಕೃಷಿ ಮಾಡೋಕೆ ಮತ್ತೆ ನಿಮ್ಮ ತಂದೆಯವರ ಸಹಕಾರ ಹೇಗಿತ್ತು? ಆಯ್ತು ಸರ್, ಅವ್ರ ಸಹಕಾರ ಇದ್ದಾಗಲ್ರಿ ನಾವು ಬಂದಿರೋದಿಲ್ಲ. ಅವರೇ ಕಷ್ಟಪಟ್ಟು ಹಿರಿಯರು ಮಾಡಿದ ಆಸ್ತಿ ಉಳಿಸ್ಕೊಂಡು ನಾವು 5-6 ಜನ ಮಕ್ಕಳು ಅವ್ರ ಸಲಿಗೆ ಊರೂರು ಅಲಿಬಿ. ಅವಾಗೆಲ್ಲ ನಾವು ವಾಸ್ತು ಎಲ್ಲಿ ಅಂತ ಗೊತ್ತಿದ್ದಿಲ್ಲ ಅಂತ ಸರ್. ಅವ್ರು ಹೇಳಿದ್ರೆ ಜನಾಂಗ ಅವ್ರು ಎಲ್ಲಿದ್ರಂತ ಗೊತ್ತಿಲ್ಲ ಸರ್. ಹಳ್ಳಿ ಹಳ್ಳಿ ಅಲ್ಲೇ ವಾಸ ಸರ, ಎಲ್ಲಿ ಹೋಗ್ತಾರ ಅದ ಊರಾಗೆ ಇರೋದ್ ಸರ. ಹಂಗೇನೋ ವಾಸು ಮಾಡ್ತಿದ್ರ ಅಂತ ಸರ. ನಮಗೆಲ್ಲ ಗುಡಿಸಲು ಇದ್ದಿದ್ದ ನೆನಪು ಸರ, ಜೋಪಡಿ ಗುಡಿಸಲ ಅಂತದ್ರಲ್ಲೇ ನಾವು ಜೀವನ ಮಾಡಿದಾರೆ ಸರ್. ನೀವು ಜಾಸ್ತಿ ಓದ್ಲಿಲ್ಲ? ಇಲ್ಲ ಸರ್, ನಾವು ಓದ್ಲಿಲ್ಲ. ಕೃಷಿ ಚಿಕ್ಕಂದಿನಿಂದನೇ ಶುರು ಮಾಡ್ಕೊಂಡೆ? ಹೌದು ಸರ್. ನಮ್ಮ ತಿಳುವಳಿಕೆ ಬರೋದ್ರಾಗ ಹೈನುಗಾರಿಕೆ ಬಿಟ್ಟರೆ ಕೃಷಿಗೆ ಸಿದ್ಧ ಸರ್. ನಮ್ಮ ಬೆಳೆದಿದ್ದಾರೆ ರೈತಾಗಿ ಉಳಿದು ಬಿಡೋಕನ ಅವ್ನ ತಲೆ ಬಂತು ನಾವು. ದನ ಮೆಸಲ್ಲಿ ಓದಲ್ಲೆಲ್ಲ ಅನಿಸ್ತಿತ್ತು ನನಗೆ, ಇವರೆಲ್ಲ ನೀರು ಕಟ್ತಾರ ಹಿಂಗ್ ಮಾಡ್ಕೊಂಡ ಚಲೋ, ಇವನ್ ಯಾಕೆ ದನ ಮೆಸ್ಬೇಕು, ಹಿಂಗ್ ತಲೆ ಬರಕತ್ತೆ ಸರ್. ಹಂಗಾಗಿ ದನ ಸೈಡ್ ಹಾಕ್ಸಿ ನಾವು ಹೊಲಕ್ಕೆ ಬಂದಿದ್ದು ಸರ್. ಈ ಹೂವಿನ ಕೃಷಿ ಶುರು ಮಾಡೋಕ್ಕೆ ಅದೇ ನಿಮ್ಮ ಪಕ್ಕದಲ್ಲಿ ಇರೋರು ನೋಡ್ಕೊಂಡು ಶುರು ಮಾಡಿದ್ವಿ ಸರ್. ಅವರು ಪಕ್ಕದಲ್ಲಿ ಹಾಕಿದ್ರೆ ಸರ್ ತೋಟ ನೋಡಿದೆ, ಅವ್ರ ದಿನ ವಯಲ್ಲಿ ನೋಡ್ತಿದ್ದೆ, ಅವ್ರು ಮಾತಾಡ್ಸಿ ಕೇಳಕ್ ಆಗ್ತಾ ಇಲ್ಲ ಸರ್, ಈಗಲೂ ಕೇಳಿಲ್ಲ ಸರ್. ನಾವು ನನಗೆ ತಿಳ್ಕೊಂಡು ಅಲ್ಲಿ ಇಲ್ಲಿ ಕೇಳ್ಕೊಂಡೆ ಇದ್ರ ಬಗ್ಗೆ ಹೆಂಗ ಏನು ಎಲ್ಲಾಗಿ ಸಿಗ್ತಾವ ಏನಂತ ಕೇಳ್ಕೊಂಡು ಹೋದೆ. ನಾವೆಲ್ಲ ಅಲ್ಲಿ ತಮಿಳ್ನಾಡು ಸಿಗುತ್ತೆ ಅಂದ್ರು, ಅಲ್ಲಿ ಹೋಗಿ ತಿಳ್ಕೊಂಡು ಅಲ್ಲಿ ಒಬ್ರು ನಡ್ಕೊಂಡು ಕೇಳ್ಕೊಂಡು ಇಂಥ ನೆರ್ಸರ ಸಿಗುತ್ತೆ ಅಂದ್ರು, ಹಂಗೆಲ್ಲ ಹೋಗಿ ತೊಗೊಂಬಂದ್ರು ಸರ್. ಈಗ ಸ್ಟಾರ್ಟಿಂಗ್ ಇಳುವರಿ ಎಷ್ಟು ಬರ್ಲಿಕ್ಕೆ ಶುರು ಆಯಿತು, ದಿನ ನಿಮಗೆ ಆದಾಯ ಅಥವಾ ಎಷ್ಟು ಕೆ ಜಿ ತೂಕೈತು ಹೂವು ಸರ್? ನಮ್ದು ಮಿರಬಲ್ ಹೆಂಗಂದ್ರೆ ಸ್ಟಾರ್ಟಿಂಗು ಒಂದು ಟೈಮು ಮಗ್ಗಿಗಳು ಎಲ್ಲ ಜಾಸ್ತಿ ಆದಾಗ ಒಂದು ಟೈಮ್ ಅಂದ್ರೆ 30-40 ಕೆಜಿ ಇರ್ದಿವಿ ರೀ ಒಂದು ದಿವ್ಸಕ್ಕೆ ಸರ್. ಹೌದು. ಹಾಂ, ಮತ್ತೆ ಅದು ಸ್ವಲ್ಪ ಕಡಿಮೆ ಆಗತ್ತೆ ಸರ್. ಒಂದು ತಿಂಗಳು ಫಾಸ್ಟ್ ಬಂತಂದ್ರೆ ಒಂದು ತಿಂಗಳು ಸ್ಲೋ ಆಗತ್ತೆ ಸರ್. ಒಂದೇ ಮೇಡಮ್ ಬರಲ್ಲ ಸರ್. ಬರಲ್ಲ. ನಮ್ಮ ಇಲ್ಲಿ ನಮ್ಮ ಏರಿಯಾಗೆ ಸರ್ ಹಂಗಾಗತ್ತೆ ಸರ್, ಒಂದು ಸ್ವಲ್ಪ ಫಾಸ್ಟ್ ಬರೋದು ಸ್ಲೋ ಆಗೋದು, ಫಾಸ್ಟ್ ಬರೋದು ಸ್ಲೋ ಆಗೋದು, ಹಂಗೆ ಹಾಕ್ಯಂತ ಹೋಗುತ್ತೆ ಸರ್. ನಮ್ಮ ಬ್ಯಾಸಿಗೆ ಬಂದಾಗ ನಮ್ಗೆ ಸ್ವಲ್ಪ ಸಮಸ್ಯೆ ಸರ್. ಬ್ಯಾಸಿಗೆ ಬಂತಂದ್ರೆ ನಮ್ಗೆ ನೀರನ್ನು ಕಡಿಮೆ ಅಲ್ಲರಿ, ಆಲ್ರೆಡಿ ಅದು ಸ್ಪ್ರಿಂಕ್ಲರ್ ಹಚ್ಚಿದ್ರೆ ಅದು ಕವರ್ ಆಗುತ್ತೆ ಸರ್. ಟ್ರಿಪ್ಸ್ ಅನ್ನೋದು ಒಂದು ದಿನ ಬಿಡುತ್ತೆ ಸರ್. ನಮ್ಗೆ ದಿನ ಬಿಡಿಸೋದಿರ್ತದೆ ಹೂವು ಡೈಲಿ? ಡೈಲಿ ಸರ್, ಬೆಳಗ್ಗೆನೇ ಹೋಗ್ಬಿಡ್ತೀವಿ ನಾವು 6 ಗಂಟೆಗೆ. ನಾವು ನಮ್ಮ ತಾಯಿ ಹುಡ್ರದವ್ರು ಇಬ್ಬರು ಸಣ್ಣ ಹುಡ್ರ ಸಾಲಿ 1 ಗಂಟೆ ಅಡ್ಡ ಒಳಗೆ ಬಿಟ್ಬಿಡ್ತೀವಿ. ಬೆಳಗ್ಗೆ 5 ವರೆಗೆ ಎದ್ದು ಬಿಟ್ಟಿರ್ತೀವಿ ನಾವು. 6 ಗಂಟೆ ಅನ್ನೋದ್ರೆ ತೋಟದಾಗ ಇರ್ತೀವಿ. 6 ಗಂಟೆಲಿಂದ ನಮ್ಮ ತಾಯಿ ನಾವು 3 ಜನ ಒಂದು 12-15 ಕೆಜಿ ಹರಿತೀವಿ ಸರ್ ಡೈಲಿ. ಡೈಲಿ ಎಲ್ಲಿ ಕಳಿಸ್ತೀರಿ ಮಾರ್ಕೆಟ್ಗೆ? ನಾವು ಇಲ್ಲೇ ಕೊಪ್ಪಳ ಮಾರ್ಕೆಟ್ಗೆ. ಕೊಪ್ಪಳ ಕಳಿಸ್ತೀರಿ. ಈಗ ಖರೀದಿದಾರರು ಮೊದಲೇ ನಿಮಗೆ ನಿಮ್ಗೆ ಫಿಕ್ಸ್ ಆಗಿರ್ತಾರ ಅಥವಾ ನೀವು ತಂದು ಯಾರಿಗಾದ್ರೂ ಕೊಡ್ಬೋದು ಅಂತ ಅನ್ಕೊಂಡು? ನಮಗೆ ಫಸ್ಟಿಗೆ ಗೊತ್ತಾಗ್ಲಿಲ್ಲ ಸರ್ ಯಾರಿಗೆ ಕೊಡ್ಬೇಕು ಯಾರಿಗಿಲ್ಲ ಅಂತ. ನಾವು ಮಗ್ಗಿ ಅರಿಬೇಕು, ಹಳ್ಳಿಂದ ಅರಿಬೇಕು, ಏನು ಅನುಭವನೇ ಇದ್ದಿದ್ದಿಲ್ಲ ಸರ್. ನಾವು ಒಂದು 2 ಕೆಜಿ ಅಷ್ಟು ಸಿಕ್ಕು ಸರ, ತೊಗೊಂಬಂದೆ ನಾನು. ಏ ಅಮಾಸಿಗೆ ರೇಟ್ ದೊಡ್ಡ ರೇಟ್ ಸಿಗುತ್ತೆ ಅಂತೇಳಿ. ಏ ಹಿಂಗೆ ಹಳ್ಳಿದ್ ಬರ್ಕೊಂಬಂದ್ರೆ ಯಾರು ತೊಗೊಂತಾರೆ ನಿಂಗೆ? ಮಗ್ಗಿ ಇದ್ದಾಗ ಹರಿದ್ರೆ ಅದು ಬೇಸಿಯ. ಅವಾಗ ಗೊತ್ತಾಗ್ತದೆ ಮಗ್ಗಿ ಇದ್ದಾಗ ಹರಿಬೇಕು ಇನ್ನ ಅಂತೇಳಿ. ನಮ್ಗೆ ಅನುಭವನೇ ಇಲ್ಲ ಸರ್. ನಿಜವಾಗ ಮಾರ್ಕೆಟ್ಲಿಂದ ಹಂಗೆ ಹೊರಗೆ ಬಂದಾಗೆಲ್ಲ ಅನುಭವ ಆಗೈತೆ ಸರ್. ಯಾರೇನು ಹೇಳ್ಕೊಟ್ಟಿಲ್ಲ, ನಾವು ತಿಳ್ಕೊಂಡಿಲ್ಲ, ಸುಮ್ಮನೆ ಹೊಂಟಿದ್ವಿ ಸರ್. ಅದನ್ನ ತೊಗೊಂಬಂದು ನಾವು ಇಲ್ಲಿ ಕೊಪ್ಪಳ ಮಾರ್ಕೆಟ್ನಾಗ ಬಂದಿವಿ ಸರ್ ತಗೊಂಡ್ರೆ. ಅವನೊಂದು 100 ರೂಪಾಯಿ ಕೊಟ್ಟು ಸರ, ಕೊಟ್ಟು ಹೋಗಂತ. ಆಮೇಲೆ ನಾವು ಒಪ್ಪಂದ ಮಾತಾಡ್ಕೊಂಡಿವಿ ಸರ್. ಅಮಾಸಿಗೆ ಬರಲಿ, ಹುಣ್ಣಿ ಬರಲಿ, ಆಮೇಲೆ ಹಬ್ಬ ಜಾತ್ರೆ ಏನಾರ ಬರ್ಬೋದು, ಏನ್ ಬಂದ್ರು ನಮ್ಗೆ 100 ರೂಪಾಯಿನೇ ಒಂದ ರೇಟ ಕೊಡ್ಬೇಕಂತೇಳಿ ಅವ್ರು ಫಿಕ್ಸ್ ಒಪ್ಪಂದ ಮಾತಾಡಿಗೆ. 1 ಕೆಜಿಗೆ ಸರ್, 1 ಕೆಜಿಗೆ 100 ರೂಪಾಯಿ ಫಿಕ್ಸ್ ಅಂತ ಮಾತಾಡಿ ನಾವು ಅವ್ರಿಗೆ ಡೈಲಿ ಎಷ್ಟು ಬಂದ್ರು ಅವ್ರಿಗೆ ಕೊಡ್ಬೇಕು ಸರ್. ನಾವು ಬೇರೆದವ್ರಿಗೆ ಒಂದು ಕಡ್ಡಿನೂ ಕೊಡ್ತಿದ್ದಿಲ್ಲ. ಹಬ್ಬ ಹುಣ್ಣಿ ಬಂದಾಗ ನಮ್ಗೆ ಕೊಡ್ರಿ, ನಮ್ಗೆ ಕೊಡ್ ನಿಮ್ಗೆ ಕೊಡೋ 200 ಕೊಡ್ತೀವಿ ಅಂತಂದು ಕೇಳ್ತಾರೆ. ಆದ್ರೆ ನಾವು ಕೊಡಲ್ಲ ಸರ್. ರೇಟ್ ಜಾಸ್ತಿ ಸಿಕ್ತಿತ್ತಲ್ಲ? ಸಿಕ್ತೈತೆ ಸರ್, ಕೊಡಲ್ರಿ. ನಾವು ನಾಳೆ ಮತ್ತೆ ಮಾಲ್ ತಗೊಳ್ಳೋ ಬೆಳೆ ಬಂದತ್ತೆ, ಜಾಸ್ತಿ ಬಂದತ್ತೆ ಅವ್ರು ತಗೊಳ್ಳಲ್ರಿ. ಹಬ್ಬ ಹುಣ್ಣಿಗೆ ಅವ್ರಿಗೆ 4 ರೂಪಾಯಿ ಉಳಿತಾವ ಅನ್ನೋದಕ್ಕೆ ನಮ್ಮ ಹತ್ರ ತಗೊಂತಿರ್ತಾರೆ ಸರ್. ನಾವು ಹಂಗಾಗಿ ಅವ್ರಿಗೆ ಕೊಡ್ತೀವಿ, ನಾವು ಬೇರೆದವ್ರಿಗೆ ಯಾರಿಗೆ ಕೊಡಕ್ಕೆ ಹೋಗ್ತೀವಿ. 100 ರೂಪಾಯಿ ಕೆಜಿಗೆ ಸಿಗ್ತದೆ ಎವರೇಜ್? ಅಷ್ಟೇ ಇರ್ತದ, ಜಾಸ್ತಿ ಆಗ್ತದ ಅಥವಾ ಅವರು ಇಲ್ಲಪ್ಪ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಕೊಡ್ತೀನಿ ಅಂತಾರ? ಇಲ್ಲ ಇಲ್ಲ. ಅಥವಾ ಈ ಬಾರಿ ರೇಟ್ ಕಡಿಮೆ ಆಗಿದೆ ಸ್ವಲ್ಪ ಕಡಿಮೆ ತಗೊಳ್ರಿ ಅಂತಾರ? ಹೇಗೆ? ಇಲ್ಲ ಇಲ್ರಿ, ಫಿಕ್ಸ್ ಅಂದ್ರೆ ಫಿಕ್ಸ್ ಸರ. ಏನ್ರಿ ಲಾಸ್ಟ್ಗೆ ನಾವು ತಿಂಗಳಿಗೊಮ್ಮೆ ಲೆಕ್ಕ ಮಾಡಿಸ್ತಿದ್ವಲ್ರಿ, 3 ಕ್ವಿಂಟಲ್ 2.5 ಕ್ವಿಂಟಲ್ ಹಿಂಗೆ ಹಾಕ್ತಾ ಮಾಲ್ ಆದ ಹೊತ್ತಾಗ ಅಲ್ಲಿ ಒಂದು 10-20 ಕೆಜಿ ಕಡಿಮೆ ಹಾಕಿ ಕೊಡ್ತಿದ್ರಿ ಸರ್, ಬಿಟ್ಬಿಡು ಅಷ್ಟು ಅಂತೇಳಿ ಅಷ್ಟು ಅಂತಿದ್ವಿ ಸರ್. ಮತ್ತೆ ಅಷ್ಟು ಹೆಚ್ಚು ಕಡಿಮೆ ಹೋಗ್ಬಿಡ ಅಂತ ಸುಮ್ಮನೆ. ಈಗ ಚಿಟ್ಟಿ ಗುಲಾಬಿ ನಿಮಗೆ ಪ್ರತಿದಿನ ಎಷ್ಟು ಆದಾಯ ಕೊಡ್ತೈತೆ? ಒಂದು ದಿವ್ಸಕ್ಕೆ ಸರ್, ಒಂದು ದಿವ್ಸಕ್ಕೆ ನಾವು ಮಿನಿಮಮ್ ಅಂದ್ರೆ ಒಂದು ದಿವ್ಸಕ್ಕೆ ಮೀಡಿಯಮ್ ಅಂದ್ರೆ 1,000 ರೂಪಾಯಿ ಉಳಿತೈತೆ ಸರ್ ಒಂದು ದಿವ್ಸಕ್ಕೆ ಸರ್. 1 ಎಕರೆ ಹೊಲಕ್ಕೆ ಸರ್, 1 ಎಕರೆ ಹೊಲಕ್ಕೆ ಒಂದು ದಿನಕ್ಕೆ 1,000 ರೂಪಾಯಿ ದುಡ್ಡು, 1,000 ರೂಪಾಯಿ ದುಡಿಬೋದು, 30,000 ರೂಪಾಯಿ ಸಂಬಳ ಇದೆ. ಆಮೇಲೆ ಖರ್ಚು ಒಂದು 10,000 ರೂಪಾಯಿ ಖರ್ಚು ಆಗ್ತಿತ್ತು ಸರ್, ಯಾಕಂದ್ರೆ ತಿಂಗಳ ಪ್ರತಿ ತಿಂಗಳನ್ನು ಕಳೆ ತೆಗಿಸ್ತೀವ್ರಿ. ಆಮೇಲೆ ತಿಂಗಳದಾಗ ನಾವು ಕರೆಕ್ಟ್ ಒಂದು ವಾರ ಆಯ್ತಂದ್ರೆ 10 ದಿನ ಆಯ್ತಂದ್ರೆ ಎಣ್ಣೆ ಹೊಡ್ಲೇಬೇಕು ಸರ್, 10 ದಿನಕ್ಕೊಮ್ಮೆ ಸ್ಪ್ರೈ ಕೊಡ್ಲೇಬೇಕು ಸರ್. ಯಾಕೆ ಯಾವ ಕಾರಣಕ್ಕೆ ಕೊಡ್ತೀವಿ? ಅದು ಹೊಡ್ಲಿಲ್ಲ ಅಂದ್ರೆ ಬರಲ್ಲ ಸರ್. ಹೌದಾ? ಆಮೇಲೆ ತಿಂಗಳ ಗೊಬ್ಬರ ಕೊಡ್ಬೇಕ್ರಿ, ತಿಂಗಳಿಗೆ ಒಂದ್ಸತಿಯಾರ ಗೊಬ್ಬರ ಹಾಕ್ಬೇಕ್ರಿ. ಒಂದು 10-20 ಆರ್ ಆಗಲಿ, DAP ಆಗಲಿ, ಯಾವುದೋ ಒಂದು ಹೊಟ್ಟೆ ಕೊಡ್ತಾ ಇರೋದು. 10,000 ಖರ್ಚು ಇರ್ತದೆ. ಹೌದು ಸರ್. 20,000 ಅಂತೂ ಉಳಿತದೆ. ಇನ್ನು ಹೆಚ್ಚಿಗೆ ಬೀಳ್ತೀವಿ ಸರ್, ಕಡಿಮೆ ಬೀಳ್ತೀವಿ. ಅಂದರೆ ಹಗುರವಾದ ಕೆಲಸ, ಹಗುರವಾದ ಕೆಲಸ ಈ ಹೂವಿಂದು, ಹೂವಿನ ತೋಟದ್ದು ಹಗುರವಾದ ಕೆಲಸ. ಆಳುಗಳು ಬೇಕಾಗ್ತದೆ ನಿಮಗೆ? ನಮ್ಗೇನು ಕಳೆವು ಬಂತಂದ್ರೆ ಅಷ್ಟೇ ಆಳು, ಮತ್ತೇನು ನಮ್ಗೆ ಆಳು ಬೇಕಾಗಿಲ್ಲ ಸರ್. ಯಾಕಂದ್ರೆ ನಮ್ಮ ತಾಯಿ ನಾವು ನಮ್ಮ ಮನೆಯಾಗ ಒಬ್ರು ಸಾಲಿಗೆ ಹೋಗೋ ಹುಡುಗ ಅಂದರೆ ಅವರು 9 ಗಂಟೆ ಅನ್ನೋದ್ರಾಗ ಒಳ್ಳೆ ಮನೆಗೆ ಬಂದು ಮುಟ್ಟಿಸ್ ಸ್ಕೂಲ್ ಟೈಮಿಗೆ ಅವ್ರು ಹೋಗ್ಬಿಡ್ತಾರೆ. ನಾವು ಇಲ್ಲಿಂದ ಹೋದ್ಮೇಲೆ ಮತ್ತೆ ಅವು ಮಾರ್ಕೆಟ್ಗೆ ಕೊಟ್ಮೇಲೆ ಹೋಗಿ ಎಣ್ಣೆ ಪಣ್ಣಿ ಹೊಡ್ಯಾಕ ನೀರು ಪಾರು ಎಲ್ಲ ಅವಕ್ಕೆ ಏನು ಬಿಡ್ಬೇಕು ಎಲ್ಲ ಡ್ರಿಪ್ ವಾಲ್ ಹಂಚಿಡೋದು ಅಂತವನ್ನ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗ್ತೀರಿ. ಈಗಲೂ ನಿಮ್ಮ ಚಿಟ್ಟಿ ಹೂ ಗುಲಾಬಿಯ ಕೃಷಿ ನಡೆದಿದೆ. ಈಗ ನಿಮಗೆ ಒಬ್ಬರು ಪಕ್ಕದಲ್ಲಿ ಬೆಳೆದಿರೋರು ನೋಡಿ ಪ್ರೇರಣೆಗೊಂಡಿದ್ದೀರಿ, ಹಾಗೆ ನಿಮ್ಮನ್ನು ನೋಡಿ ಪ್ರೇರಣೆಗೊಂಡಂಥ ರೈತರು ಇದ್ದಾರೆ? ಅದಾರೆ ಸರ್, ನಮ್ಮನ್ನು ನೋಡಿ ಮತ್ತೆ ಒಂದು 4-5 ಮಂದಿ ನಮ್ಮ ಹತ್ರನ ಬೆಳೆಕಿದ್ದಾರೆ ಸರ್. ಹೌದಾ? ನಿಮಗೆ ಅಂದರೆ ಮಾರ್ಕೆಟಲ್ಲಿ ಏನು ಸಮಸ್ಯೆ ಆಗಲ್ಲ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಬೆಳೆಗಾರರು ಜಾಸ್ತಿ ಆದರೂ ಹಾಗೆ ಆಗುತ್ತೆ ಸರ್, ಸಮಸ್ಯೆ ಆಗುತ್ತಾ ಮತ್ತೆ ಅನಿವಾರ್ಯ ಸರ್. ಈಗ ಬೆಳೆದಾಗೆಲ್ಲ ಮಾರ್ಕೆಟ್ನಾಗ ಇಲ್ಲಿ ತೊಗೊಳ ನಾವು ಈಗ 1 ಕ್ವಿಂಟಲ್ ಗಟ್ಟಲೆ ಮಾಲ್ ಬಂದು ಸರ್ ಇಲ್ಲಿ ನಮ್ಮನ್ನ ಕಡೆ ಕಾಣಿಸ್ತಾರೆ ಸರ್. ಅವರು ಅತಿ ಮಾಲ್ ಬಂತಾರೆ 60 ರೂಪಾಯಿ ಕೊಡು 70 ರೂಪಾಯಿ ಕೊಡು ಹಿಂಗೆಲ್ಲ ಪೀಡಿಸ್ತಾರೆ ಸರ್. ಕೆಲವೊಬ್ರು ಪೀಡಿಸಲ್ರಿ, ನಮ್ಮ ಹಳೊಬ್ರು ಅದಾರಲ್ರಿ ಹಾಲ್ರಿ 4-5 ವರ್ಷದಿಂದ ಕೊಡ್ಕೊಂತ ಬಂದಿವಲ್ರಿ, ಅವ್ರು ನಮ್ಮನ್ನು ಪೀಡಿಸಲ್ರಿ. ಚಿಟ್ಟಿ ಗುಲಾಬಿ ಹೂವಿನಲ್ಲಿ ಸಮಸ್ಯೆಗಳೇನು? ಸಮಸ್ಯೆಗಳು ಅಂದ್ರೆ ನಮ್ಗೆ ಹೇಳಿದ್ನಲ್ಲ ಸರ್, ಟ್ರಿಪ್ಸ್ ಬರುತ್ತೆ ಸರ್ ಈ ಬ್ಯಾಸಗಿ ಬಂತಂದ್ರೆ ಟ್ರಿಪ್ಸ್ ಭಯಂಕರ ಟ್ರಿಪ್ಸ್ ರೀ. ಆಮೇಲೆ ನಮ್ಮ ನೀರು ಆಗಲ್ಲ ಸರ್, ಅದು ಸ್ಪ್ರಿಂಕ್ಲರ್ ಚಲೋ ಮಾಡಿದ್ರೆ ಸ್ವಲ್ಪ ಟ್ರಿಪ್ಸ್ ಕಡಿಮೆ ಆಗುತ್ತೆ ಸರ್. ಓಹೋ, ಇಲ್ಲಾಂದ್ರೆ ನಾವು ಎಂತ ಸ್ಪ್ರೇ ಕೊಡ್ತೀವಿ ಅಂದ್ರೂ ಕಂಟ್ರೋಲ್ ಇಟ್ಟೆ ಆಗಲ್ಲ ಸರ್. ತುಂತುರು ನೀರಾವರಿ ಇರಲೇಬೇಕು ಬೇಕು ಸರ್, ಅಂದ್ರೆ ಇನ್ನಿಟ್ಟು ಬೆಳೆಗೆ ನಾವು ಚೆನ್ನಾಗಿ ಬರ್ತದೆ ಬರ್ತದೆ ಸರ್, ಇಲ್ಲಾಂದ್ರೆ ಆಗಂಗಿಲ್ಲ ಸರ್. ಆ ಸಮಸ್ಯೆ ಬಿಟ್ಟರೆ ಬೇರೇನಿಲ್ಲ. ಆಮೇಲೆ ಮಳೆಗಾಲ ನಮ್ಗೆ ಅತಿ ಮಳೆ ಆದ್ರೆ ಸರ್ ಸ್ವಲ್ಪ ಚುಕ್ಕಿ ರೋಗ ಬರುತ್ತೆ ಸರ್. ಮಾಡಾಗಾದ್ರೆ ಒಟ್ಟ ಬಿಸಿಲು ತಿನ್ನಲಿಲ್ಲ ಗಿಡ ಅಂದ್ರೆ ಅದಕ್ಕೆ ಹಾಂ ಸರ್ ಒಂದು 15-20 ದಿನ ಏಕ ಬಿಸಿಲು ಮಕಾನ ನೋಡ್ಲಿಲ್ಲ ಅಂದ್ರೆ ಗಿಡ ಆಲ್ರೆಡಿ ಎಲೆಗಳು ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ ಒಂದು ಒಪೇರ್ ಅಂತ ಎಣ್ಣೆ ಇತ್ತು ಸರ, ಆ ಎಣ್ಣೆನ ಅದ ಕಂಟ್ರೋಲ್ ಇಟ್ಟೇ ಮಾಡ್ತೈತೆ ಸರ್. ಆ ಎಣ್ಣೆ ಹೋಗಿದ್ಲಿಂದ ಒಂದು 2 ವರ್ಷ ಆಯ್ತು ಸರ್ ಒಪೇರ್ ಆ ಎಣ್ಣೆನ ಸಿಗಬಹುದು. ಸಿಗ್ತಾ ಇಲ್ಲ ಸರ್. ಆ ಎಣ್ಣೆ ಇತ್ತಲ್ರಿ ಅದು ನೋಡಿದ್ದೀವಿ ಭಾರಿ ಕಂಟ್ರೋಲ್ ಇಟ್ಟೆ ಆಗ್ತಿತ್ತು ಸರ್, ಸ್ವಲ್ಪ ಎಲ್ಲಿಗಿದ್ದಿದ್ದು ಅಲ್ಲಿಗೆ ನಿಂದಿರ್ತಿತ್ತು. ಅದಕ್ಕೆ ಪರ್ಯಾಯವಾಗಿ ಏನು ಮಾರ್ಕೆಟಲ್ಲಿ ಇಲ್ವಾ? ಆಯ್ತು ಸರ್, ಎಣ್ಣೆ ಕೊಡ್ತಾರೆ ಬೇರೆ ಹೂವೆಲ್ಲ ಕೊಡ್ತಾರೆ, ಆದರೂ ಕರೆಕ್ಟ್ ಆಗೋಲ್ವು ಸರ್ ನಿಂದ್ರವಳು. ಒಂದು ಸ್ವಲ್ಪ ಆ ಚಿಗುರುಗಳು ಬಂದಿದ್ದಾಗಲೇ ವೈಟ್ ಹಾಕ್ಯಂತ ಬಂದು ಅದನ್ನು ಉದುರಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್ ಮಳೆ ಮಳೆಗೆಲ್ಲ. ಈ ಸಮಸ್ಯೆ ಸರ್ ನಮಗೆ ಜಾಸ್ತಿ. ಆಮೇಲೆ ಬ್ಯಾಸಗಿ ಕಾಲ ನೀರಿನ ಕೊರತೆ ಇರೋದ್ರಿಂದ ಸ್ವಲ್ಪ ನಮ್ಗೆ ಟ್ರಿಪ್ಸ್ ಜಾಸ್ತಿ ಬೆನ್ನತ್ತೆ, ಫ್ರಿಕ್ಕಿ ಆದಾಗ ಆಗ್ಬಿಡುತ್ತೆ ಸರ್ ಹೂವು ಸಣ್ಣ ಇರ್ಕಂತ. ಚಿಟ್ಟಿ ಹೂ ಗುಲಾಬಿ ಎಷ್ಟು ಸಲ ನೀವು ಆಗಿ ತಂದಿರಿ ಈಗ? ನಾನು 3 ಸಲ ತಂದೆ. 3 ಸಲ ಈಗ ಮೂರನೇದು ರನ್ನಿಂಗ್ ಇದೆ. ಹ್ಞೂ ಸರ್. ಇನ್ನೂ ಅದು ಹಳೆ ಗಿಡನೂ ಐತೆ ಸರ್. ಇನ್ನೂ ತರ್ಲಿಕ್ಕೆ ಎಷ್ಟು ದಿನ, ಇನ್ನೂ ಎಷ್ಟು ವರ್ಷ ಕಾಯ್ಬೇಕು ಈಗ ಅದನ್ನು? ಅದು ಕಂಪ್ಲೀಟ್ ಆಗುತ್ತೆ. ಈಗ ನಾನು 1 ವರ್ಷ ಆಯ್ತು ಸರ್ ಹಚ್ಚಿ. ಇನ್ನೂ 3 ವರ್ಷ? ಇನ್ನೂ 3 ವರ್ಷ 3.5 ವರ್ಷ ಮಟ್ಟ ನಾನು ಆಗಿತ್ತರ. ಆಗಿತ್ತರ ಆಗತ್ತಿಲ್ಲ, ಬೇರೆ ಹೊಲಕ್ಕೆ ಹಸ್ತೀನಿ ಅಂದ್ರೆ ತೊಗೊಂಬರ್ಬೋದು ಸರ್. ಆದ್ರೆ ನಾನು ಈಗೇನು ಹಚ್ಚಿನಲ್ಲ ಆ ಬಂದಾಗ ಕೆಲಸ ಆಗತ್ತಿಲ್ಲ ಇನ್ನೊಂದು 3 ವರ್ಷದವರೆಗೂ. ಅದೇನು ಕೆಲಸ? ಈಗ 1.5 ಎಕರೆ ಹೊಲಕ್ಕೇನು ಸರ್ ಸಮಸ್ಯೆ ಇಲ್ಲ ಸರ್. ಆಮೇಲೆ ನಮ್ಗೆ ತೋಟಗಾರಿಕೆಯವರು ಸ್ವಲ್ಪ ಅನುಕೂಲ ಮಾಡ್ಯಾರ ಸರ್, ಅದ್ರಾಗ ಎನರ್ಜಿ ಕೊಟ್ರ ಸರ್. ಕೃಷಿ ಇಲಾಖೆಯಿಂದ ಏನು ನೀವು ಸಹಾಯಧನ ತಗೊಂಡ್ರಿ ಅಥವಾ ತೋಟಗಾರಿಕೆ ಇಲಾಖೆಯಿಂದ? ತೋಟಗಾರಿಕೆಯಿಂದ ಸರ್ ನಮ್ಗೆ ಅವರು ಎನರ್ಜಿ ಒಳಗೆ ನಮ್ಗೆ ಮಾಡ್ಕೊಂಡ್ರ ಎನರ್ಜಿ ನಮ್ಮ ಬುಕ್ಕೆಲ್ಲ ಆಳಿಂದು ದುಡ್ಡು ಹಾಕ್ಯಾರ ಸರ್. ಆಮೇಲೆ ನಮ್ಗೆ ಅದು ಮೆಟ್ರಿಯಲ್ ಕ್ಯಾಸ್ಟ್ ಅಂತ ಹೇಳಿ ಸರ್, ಅದನ್ನು ಬಿಲ್ ಆಕ್ಷನ್ ಬಂದು ಕೊಟ್ರ ಅದನ್ನು ಕೊಟ್ರ ಸರ್, ನಮ್ಗೆ ಅನುಕೂಲ ಮಾಡಿ ಕೊಟ್ರ ಸರ್. ಅದರಿಂದ ನಮ್ಮ ಎನ್ಆರ್ಇಜಿಯಿಂದ ರೈತರಿಗೆ ಉಪಯೋಗ ಎನ್ಆರ್ಜಿಯಿಂದ ನಮ್ಗೆ ಅದ್ರದ್ದೇನು ನಾವೇನು ಅಷ್ಟು ಖರ್ಚು ಮಾಡಿರ್ತೀವಲ್ಲ ಸರ್ ಆ ಖರ್ಚು ಅಲ್ಲಿ ಬರ್ತೈತೆ ಸರ್. ಈ ತುಂತುರು ಹನಿ ನೀರಾವರಿಗೆ ಏನು ಮಾಡ್ಕೊಂಡ್ರಿ, ಅದು ಸರ್ಕಾರದಿಂದ ಏನಾದರೂ ಸಹಾಯಧನ ತೊಗೊಂಡಿರೋದಕ್ಕೆ? ಏನಿಲ್ಲ ಸರ್, ನಾವು ಡ್ರಿಪ್ಪಿಂದ ತೊಗೊಂಡಿವಿ ಸರ್. ಡ್ರಿಪ್ ಬಿಟ್ರೆ ನಮ್ಗೆ ಸ್ಪ್ರಿಂಕ್ಲರಿಂದ ನೀರು ಆಗಲ್ಲಲ್ಲ ಸರ್, 1/4 ಇಂಚ್ ನೀರು ಇರೋದ್ರಿಂದ ನಮಗೇನು ಅನುಕೂಲ ಇಲ್ಲ. ಈಗ ನೀವು ಹನಿ ನೀರಾವರಿಯಲ್ಲೇ ಬೆಳೀತಾ ಇದ್ದೀವಿ? ಬೆಳಿತೀವಿ ಸರ್. ಸ್ಪ್ರಿಂಕ್ಲರಲ್ಲಿ ಇಲ್ಲ, ಮತ್ತೆ ಅದು ಟ್ರಿಪ್ಸ್ ಬಂದರೆ ಸಮಸ್ಯೆ ಆಗ್ತದೆ. ಆಗುತ್ತೆ ಸರ್, ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ. ನಾವು ಆಲ್ರೆಡಿ ಒಂದೇ ನಾಳ ಹೊಡಿತಿತ್ತು ಸರ್, ಒಂದು ಟೈಮ್ ನೋಡಿದ್ವಿ ಏನಾಗತ್ತ ನೋಡೋಣ ಅಂತೇಳಿ ಸರ್. ಅದನ್ನ ಹಚ್ಚಿ ಒಂದು ಮೂಲೆಗೆ ಏಕ ಕಂಟಿನ್ಯೂ ಇಟ್ಟಿವಿ ಸರ್, ಅಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಇಟ್ಟು ಆದರೆ ಅವಾಗ ಗೊತ್ತಾಯ್ತು ನಮ್ಗೆ ಇದು ನೀರಿಂದು ಪ್ರಾಬ್ಲಮ್. ನೀರು ಹೆಚ್ಚಳ ಮಾಡ್ಕೊಳ್ಳೋಕೆ ಏನು ದಾರಿಗಳು ಉಂಟಾ ಸರ್? ಬೋರೇ ಇಲ್ಲ ಸರ್, ಎಷ್ಟು ಬೋರ್ವೆಲ್ ಹಾಕ್ಸಿದ್ರೆ ನೀರು ಸಿಗಲ್ಲ. ನೀರು ಸಿಗ್ತಾ ಇಲ್ಲ. ಮಳೆ ನಿಮ್ಮ ಭಾಗದಲ್ಲಿ ಪ್ರಮಾಣ ಕಡಿಮೆನ ಮಳೆ ಆಗೋದು? ಮಳೆ ಈ ವರ್ಷ ಮಳೆನ ಭಾಳ ಕಡಿಮೆ. ನಮ್ಮಲ್ಲಿ ಒಂದು ನಮ್ದು 6 ಎಕರೆ ಹೊಲ್ದಾಗ ಒಂದು 9-10 ಕೋರ್ ಹಾಕ್ಸಿದ್ವಿ ಸರ್. ಓಹೋ, ಅಂದ್ರೆ ಬೆಳೆದಿರೋದ 3 ಇದಾವೆ ಸರ್. ಅವು 1/2 ಇಂಚೆ ಸರ್. ಒಂದೇ ನಾಳ ಹೊಡಿತಾವ ಸರ್, ಪಿಂಕ್ಲರ್ ಹಚ್ಚಿದ್ರು ಒಂದು ನಾಳಕ್ಕಿಂತ ಹೆಚ್ಚಿಗೆ ಹೊಟ್ಟೆ ಇಲ್ಲ ಸರ್. ಅವು 3 ಕಲ್ಸ್ಕೊಂಡು ನಾವು ವಾಲ್ ಮಾಡ್ಕೊಂಡು 10-10 ಸಾಲು ಸಣ್ಣ ವಾಲ್ ಸಮೇತ ಹಚ್ಚಿರ್ತೀವಿ ಸರ್. ಒಳ್ಳೆ ಡ್ರಿಪ್ಪಿಗೆ ಒಂದೊಂದು ಹತ್ರ ಒಂದೊಂದು ಡ್ರಿಪ್ಪಿಗೆ ಒಂದೊಂದು ಲೈನ್ ಎಳೆದಿರ್ತೀವಲ್ಲ ಸರ್, ಅವಕ್ಕೆ ಸಮೇತನೂ ನಾವು ನಳ ಹಚ್ಚೇವೆ ಸರ್. ಅದನ್ನ ಬೇಕಾದ್ರೆ ಬಂದ್ ಮಾಡ್ಬೋದು. ಒಂದು 10 ಸಾಲ ಬೇಕಂದ್ರೆ 10 ಸಾಲ ಕೊಡ್ಬೇಕು, 4 ಸಾಲ ಬೇಕಂದ್ರೆ ನೀರು ಪೋಲ್ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ನೀರನ್ನ ಬಂಗಾರದಂತೆ ಬಳಸ್ಕೊಳ್ತೀವಿ. ತುಂಬಾ ಮಿತವ್ಯಯ. ನಾವು ಜಾಸ್ತಿ ಸರ ಹಾಲು ಮಾರ್ತಿದ್ವಿ ಸರ್, ಹೈನುಗಾರಿಕೆ ಮಾಡ್ತಿದ್ವಿ. ಯಾವಾಗ ನಾವು ತೋಟಕ್ಕೆ ಬಿದ್ದು ಇದನ್ನು ಮಾಡ್ಕೊಂತ ಬಂದಾಗ ಹೈನುಗಾರಿಕೆ ಸ್ವಲ್ಪ ದೂರ ಇಟ್ಟು ಸರ್ ಇದನ್ನು ಜಾಸ್ತಿ ಮಾಡಿದ್ವಿ ಸರ್, ಹೂವು ಬೆಳೆಯೋಕ್ಕೆ ಜಾಸ್ತಿ. ಎಷ್ಟು ವರ್ಷ ಮಾಡಿದ್ರಿ ಹೈನುಗಾರಿಕೆ? ಹೈನುಗಾರಿಕೆ ನನಗೆ ತಿಳುವಳಿಕೆ ಇದೆ, ನನಗೆ 38 ವರ್ಷ ಅಲ್ಲ ಸರ್, ಅವಾಗ ನನಗೆ ಗೊತ್ತಿಲ್ಲದೇ ಹೈನುಗಾರಿಕೆ ಮಾಡ್ತಿದ್ರು ನಮ್ಮ ಮನೆಗೆ ಸರ್. ನನ್ನ ತಿಳುವಳಿಕೆಗೆ 2016 ಬಿಟ್ಟಿವಿ ಸರ್. ಬಿಟ್ಟಿದ್ರಿ, ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಚಿಟ್ಟಿ ಹೂವು ಜೊತೆಗೆ ಏನೇನು ಹೂವಿನ ಬೆಳೆಗಳನ್ನ ಬೆಳಿತಿದ್ರಿ? ಅದ್ರ ಜೊತೆಗೆ ಚೆಂಡು ಹೂ ಬೆಳಿತೀವಿ ರೀ, ಕಲಾಟಿ ಬೆಳಿತೀವಿ, ಅದ್ರ ಜೊತೆಗೆ ಕಲ್ಲಂಗಡಿ ಇಂಥವೆಲ್ಲ ಮಾಡ್ಕೊಂತೀವಿ. ಅವು ಸೀಡ್ಸ್ಗ ಅಥವಾ ಹಣ್ಣಿಗೆ? ಇಲ್ಲರಿ ಸರ್, ಕಮರ್ಷಿಯಲ್ ಸರ್, ಹೊರಗಡೆ ಮಾರ್ತೀರಿ. ಎಷ್ಟು ಎಕರೆ ಹಾಕಿದ್ರಿ ಕಲ್ಲಂಗಡಿ? ಈಗ 1 ಎಕರೆ ಐತೆ ಸರ್, ವರ್ಷ 1-2 ಎಕರೆ ಮಾಡ್ತಿದ್ವಿ, ಈಗ ವರ್ಷ ನೀರು ಕಡಿಮೆ ಮತ್ತೆ 1 ಎಕರೆ ಮಾಡಿ. ಚೆಂಡು ಎಷ್ಟು ಹಾಕಿದ್ರಿ? ಚೆಂಡು ಸರ್ ನಾವು ಸರ್ತಿನೂ 1-1 ಎಕರೆ ಕಡಿಮೆ ಹಾಕಿಂತೀವಿ ಸರ್, ಸ್ವಲ್ಪ 1 ಎಕರೆ ಇಟ್ಟಿರಿ ಸರ್, 1 ಎಕರೆ ಮಾಡ್ತೀವಿ, ಒಂದು ಓದ್ಗಟ್ಲೆ ಒಂದು ಬಾಕ್ ಮಾಡ್ಕೊಂಡು ಮತ್ತೆ 1 ಎಕರೆಗೆ ಮಾಡ್ತೀವಿ. ಇದು ಕಟೋ ಇದು ಮುಗಿಯೋದ್ರಾಗನ ಮತ್ತೊಂದು ಬರೋಕೆ ರೆಡಿ ಮಾಡ್ಕೊಂಡಿರಿ. ಅದು ಯಾವಾಗ ನಿಮಗೆ ಅಂದರೆ ಹೂ ಬರ್ತಾ ಇರ್ತದೆ? ನಮಗೆ ಸರ್ ನಾವು ಅಗಿ ನರ್ಸರಿಯಾಗಿ ತೊಗೊಂಬರ್ತೀವಿ ಸರ್, ನಮ್ಗೆ ಅಲ್ಲಿ 3 ರೂಪಾಯಿ ಒಂದು ಅಗಿ ಕೊಡ್ತಾರೆ ಸರ್, ನಾವು ತಂದು ನಾಟಿ ಮಾಡಿದ ಒಂದು 50 ದಿನಕ್ಕೆ ಹೂ ಚಾಲು ಆಗುತ್ತೆ. ಹೂ ಚಾಲು ಆಗ್ತದೆ. ಚೆಂಡು ಹೂ ಆಗಲಿ ಚಿಟ್ಟಿ ಹೂ ಆಗಲಿ ಈಗ ಮಾಡ್ತಿದ್ರಲ್ವಾ, ಸೀಸನ್ ಇಂಥ ಸೀಸನಲ್ಲಿ ಕೈಗೆ ಬಂದರೆ ಚೆನ್ನಾಗಿ ಇಂಥ ಹಬ್ಬಗಳು? ನಮಗೇನಿಲ್ಲ ಸರ್, ಶ್ರಾವಣಕ್ಕೆ ಒಂದು ಟೈಮು, ಶ್ರಾವಣದಿಂದ ಹಿಡಿದು ದೀಪಾವಳಿ ಏಮಿಟನೋ ಒಂದು ಟೈಮ್ ಸಿಗುತ್ತೆ ಸರ್, ನಮ್ಗೆ ಒಳ್ಳೆ ಇರ್ತೈತ್ರಿ. ಅವಾಗೆಲ್ಲ ನಮ್ಮ ರೈತರೆಲ್ಲ ಜಾಸ್ತಿ ಹಾಕೊಂಡಿರ್ತೀವಿ ಸರ್, ಅವಾಗ ರೇಟ್ ಸಿಗಲ್ಲ ಸರ್, ಆದರೆ ಬೆಳೆ ನುಗ್ಗಿ ಬೆಳೆದಿರ್ತವ್ರಿ. ಈಗ 1/4 ಕ್ವಿಂಟಲ್ ಬೆಳೆ ಅಲ್ಲಿ 1 ಕ್ವಿಂಟಲ್ ಬೆಳೆದಿರುತ್ತೆ ಸರ್ ನಮ್ಗೆ, ಆದ್ರೆ ಆ ಟೈಮ್ನಾಗ ರೇಟ್ ಸಿಗಲ್ಲ ಸರ್ ನಮ್ಗೆ. ಆ ಟೈಮ್ನಾಗ ಹಬ್ಬಗಳು ಜಾಸ್ತಿ ನಿಮಗೆ ಬರ್ತವೆ ಸರ್, ಶ್ರಾವಣಲಿದ್ದ ಹಿಡಿದು ದೀಪಾವಳಿ ಮಟನೂ ಸರ್, ಕಾರ್ತಿಕ್ ಮಟನೂ ಸಿಗ್ತವೆ ಸರ್ ನಮ್ಗೆ. ಕಾರ್ತಿಕ್ಲಿದ್ದ ನಮ್ಗೆ ಅಲ್ಲಿಂದ ಇಳುವರಿ ಕಡಿಮೆ ಆಗ್ತದೆ ಸರ್, ಕಡಿಮೆ ಬಿಸಿಲು ಜಾಸ್ತಿ ಹಾಕಿಂತ ಬಂದಾಗೆಲ್ಲ, ಆಮೇಲೆ ರೈತರನ್ನು ಕಡಿಮೆ ಆಗ್ತಾರೆ ಸರ್ ಅಲ್ಲಿಗೆ. ನಾವು ರೈತರೆಲ್ಲ ಈಗ ನೀರೆಲ್ಲ ಜಾಸ್ತಿ ಆಗ್ತಾವೆ, ಮಳೆ ಆಗ್ತಿರ್ತೈತಿ, ಬೆಳಿತಿರ್ತೀವಿ ಸರ್, ಅಲ್ಲಿಗೆ ತೋಟ ಮಾಡೋರು 2 ಎಕರೆ ಮಾಡಲ್ಲಿ 1 ಎಕರೆ ಮಾಡ್ತೀವಿ ಸರ್, ಹಂಗಾದಾಗ ಸ್ವಲ್ಪ ರೇಟ್ ಸಿಗುತ್ತೆ ಸರ್ ಅಲ್ಲಿಂದ, ಅಲ್ಲಿಂದ ಮತ್ತೆ ಒಂದು ಬೆಳೆ ಬೆಳಿತೀವಿ ಸರ್ ಹೊಳ್ಳಿ, ಅದು ಇಲ್ಲಿ ಮಟನೂ ಬರ್ತದೆ ಸರ್, ಮತ್ತೆ ಒಳ್ಳೆ ಮಗ ಇಲ್ಲಿ ಮಟ ಈಗ ರೇಟ್ ಸಿಗುತ್ತೆ ಸರ್, ಆದ್ರೆ ಇಳುವರಿ ಕಡಿಮೆ ಇರುತ್ತೆ ಸರ್. ಒಟ್ಟಾರೆ ವಿರುಭದ್ರಪ್ಪರೆ, ಹೂವಿನ ಬೆಳೆಗಳಿಂದ ನಿಮ್ಮ ಜೀವನ ಮಟ್ಟ ಸುಧಾರಿಸಿದೆ. ಹೌದು, ಆರ್ಥಿಕ ಹೊರೆ ಇಲ್ಲ ಈಗ? ಎಲ್ಲ ಸಾಲ ಸೋಲ ಈ ಥರದ ಏನಿಲ್ಲ, ನಾವು ಹೊರಗಡೆ ದುಡಿಯೋದಕ್ಕಿಂತ ನಮ್ಮ ಹೊಲದಲ್ಲಿ ದುಡಿದು ಎಲ್ಲೂ ಬೇರೆ ಕಡೆ ಕೆಲಸವೂ ಆಗತ್ತೆ, ಸ್ವಾವಲಂಬಿಗಳಾಗಿ ಬದುಕಬಹುದು, ಮತ್ತೆ ಕೆಲವರಿಗೆ ಉದ್ಯೋಗನೂ ಕೊಡಬಹುದು. ಕಳೆವು ತಿಂಗಳ ಒಂದ್ಸತೆ ಕಳೆವು ತೆಗಿಸ್ಲೇಬೇಕು ಸರ್, ಪ್ರತಿ ತಿಂಗಳದಾಗ 6 ದಿನ 7 ದಿನ ಆಳ್ನಾರು ಇರ್ತಾರೆ ಸರ್. ಒಳ್ಳೆಯದು ವೀರಭದ್ರಪ್ಪ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಚಿಟ್ಟಿ ಹೂ ಗುಲಾಬಿ ಈ ಕೃಷಿಯ ವಿಧಾನಗಳ ಬಗ್ಗೆ, ಅದರ ಲಾಭದಾಯಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ ಸರ್. ಈವರೆಗೆ ಚಿಟ್ಟೆ ಗುಲಾಬಿ ಕೃಷಿ ಅನುಭವ ಕುರಿತು ಕಲಕೇರಿ ಗ್ರಾಮದ ವೀರಭದ್ರಪ್ಪ ಕಲಕೇರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ

ಬೆಳಗಿದೆ ಬಲಗೆ ನೋಡು ಬಸವಣ್ಣನಿಗೂ